ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಂದೆ ಕೇಳಿ, ಇಂಡಿ ತಾಲೂಕ್ ನಾದ್ಕೇಡಿ ಗ್ರಾಮದ ಕೃಷಿ ಅನುಭವಿ ಮಹಬೂಬ್ ಸಾಬ್ ಆರ್ ಮುಲ್ಲಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆರ್ ಎಸ್ ಚಾಂದ್ ಕೌಟೆ. ಕಿಸಾನ್ ವಾಣಿ ಕೇಳ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ದಿವಸ ನಮ್ಮ ಜೊತೆಗಿದ್ದಾರೆ ಇಂಡಿ ತಾಲೂಕಿನ ನಾದ್ಕೇಡಿ ಗ್ರಾಮದ ಮಹಬೂಬ್ ಸಾಬ್ ರಂಜಾನ್ ಸಾಬ್ ಮುಲ್ಲಾ ಅವರು. ಇವರು ಯುವ ಕೃಷಿಕರು ಹೌದು, ಆಮೇಲೆ ಸಮಾಜ ಸೇವಕರು ಹೌದು. ರೈತ ಬಾಂಧವರೇ, ಇವರು ಒಂದು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಮಹಬೂಬ್ ಸಾಬ್ ಮುಲ್ಲಾ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಮಹಬೂಬ್ ರಂಜಾನ್ ಮುಲ್ಲಾ ಅಂತ ಹೇಳಿ ಸರ. ಮಹಬೂಬ್ ಸಾಬ್ ಅವರೇ, ತಮ್ಮ ಪರಿಚಯ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಇರಲಿಕ್ಕಿಲ್ಲ, ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಮಹಬೂಬ್ ರಂಜಾನ್ ಸಾಬ್ ಮುಲ್ಲಾ ಅಂಥೇಳಿ, ಇಂಡಿ ತಾಲೂಕು ಸಾಕಿ ನಾದ್ಕೇಡಿ ನನ್ನ ಗ್ರಾಮ. ನಾನು ಒಬ್ಬ ಯುವ ಕೃಷಿಕ. ಈಗಾಗಲೇ ಒಂದು ನೈಸರ್ಗಿಕ ಕೃಷಿಯಲ್ಲಿ ನಾನು ಬೆಳೆಯುವ ಹಂತನಲ್ಲಿದ್ದೇನೆ ಸರ್. ತಾವು ಕೃಷಿಕ ಅಂತ ಹೇಳಿದ್ರಿ, ಎಷ್ಟು ಎಕರೆ ಜಮೀನು ಇದೆ ರೀ, ಅದರಲ್ಲಿ ನೀರಾವರಿ ಎಷ್ಟು, ಮತ್ತು ಯಾವ ಮೂಲಕ ತಾವು ನೀರಾವರಿಗಾಗಿ ಬಳಸ್ತೀರಿ? ಸರ್, ನಮ್ಮದು 4 ಎಕರೆ 5 ಗುಂಟ ಜಮೀನು, ನಮ್ಮ ಪಿತ್ರಾದಿತ್ಯ ಜಮೀನು. ಆ ಜಮೀನಿನಲ್ಲಿ ಸರ್ ನಮ್ಮದು ಬಾವಿ ಇದೆ, ಮತ್ತು ನೀರಾವರಿ ಮೂಲವಾಗಿ ನಾವು ಬಾವಿಯಿಂದಲೇ ನೀರು ಬಳಸ್ತಾ ಇರ್ತೀವಿ. ನಮ್ಮ ಭಾಗಕ್ಕೆ ನೀರಿನ ಬಹಳ ಅಡಚಣೆ ಅಂದರೆ ತೊಂದರೆ ಬಂದಿದ್ದರಿಂದ ಈಗ ಕಳೆದ ಒಂದು 4 ವರ್ಷದಿಂದ ನಮ್ಗೆ ಬಹಳ ನೀರಿನ ತೊಂದರೆ ಬಂದ ಸರ್. ಸಾಕಷ್ಟು ಹೊಲದಲ್ಲಿ ಬೋರ್ವೆಲ್ಗಳು ಕೊರೆಸಿದ್ರೂ ಸಹ ಯಾರಿಗೂ ನೀರನ್ನು ಸವಲತ್ತು ಆಗ್ತಾ ಇಲ್ಲ. ಅದಕ್ಕೆ ಈಗ ಸದ್ಯ ನಮ್ಮ ಪರಿಸ್ಥಿತಿ ಅಂದರೆ ರೈತರದು ಬಹಳ ಸಂಕಟ ಸರ್ ನೀರಿನ ಬಗ್ಗೆ. ಅದು ನೈಸರ್ಗಿಕ ತೊಂದರೆ ಕೂಡ ಹೌದು, ಎಲ್ಲರಿಗೂ ಇದ್ದಿದೆ ಅದು. ಅದರಿಂದ ಮುಕ್ತರಾಗಬೇಕಾದ್ರೆ ನೈಸರ್ಗಿಕ ಕೃಷಿ ಒಂದು ರಹದಾರಿ ಅಂತ ಹೇಳ್ತಾರೆ. ತಾವು ನೈಸರ್ಗಿಕ ಕೃಷಿಕರಾಗಿದ್ದೀರಿ, ನೈಸರ್ಗಿಕ ಕೃಷಿ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ, ಯಾವ ರೀತಿ ತಮಗಿದು ಪ್ರೇರಣೆ ಬಂತು, ಮತ್ತು ನಾವು ಬೆಳೀತಾ ಇರುವ ಕೃಷಿಕ ಇದರಲ್ಲಿ ಅಂತ ಹೇಳಿದ್ರಿ, ಈ ಬಗ್ಗೆ ಎಷ್ಟು ತಿಳಿಸ್ಕೊ ಸರ್? ನೈಸರ್ಗಿಕ ಕೃಷಿ ಅಂದ್ರೆ ಇದು ಸೃಷ್ಟಿಕರ್ತ ಅಂದ್ರೆ ಸೃಷ್ಟಿ ಆಧಾರಿತ ಕೃಷಿಯಾಗಿದ್ದು, ಇದರಲ್ಲಿ ಯಾವ ನಾವು ಹೊಸ ಬದಲಾವಣೆ ಮಾಡುವ ಅವಶ್ಯಕತೆ ಇರಲಾರದೆ ಏನು ಸಹಜವಾಗಿ ನಮ್ಮ ಭಾರತ ದೇಶದ ಮೂಲ ಕೃಷಿ ಹೌದು. ಇದು ಋಷಿಮುನಿಗಳ ಕಾಲಿನಿಂದಲೂ ಬಂದಿರತಕ್ಕಂಥ ಕೃಷಿ ಇದು. ಅಂದರೆ ನಿಸರ್ಗದ ಆಧಾರದ ಮೇಲೆ ನಡೆಯುವಂಥ ಕೃಷಿ ಇದ್ದು, ನಾವು ಇದರಲ್ಲಿ ಹೆಚ್ಚಾನೆಚ್ಚು ಕಷ್ಟಪಡೋ ಅವಶ್ಯಕತೆಯೂ ಇಲ್ಲ. ಇನ್ನು ಬೇರೆ ಕಡೆಯಿಂದ ತಂದು ಅದರಲ್ಲಿ ಯಾವ ಅಂದರೆ ಈಗ ಈ ಹೊಸತಾಗಿ ಬಂದಂಥ ರಾಸಾಯನಿಕಗಳಾಗಲಿ ಎಂದು ಯಾವ ನಾವು ಬೆರೆಸುವಂತಿಲ್ಲ. ಯಾಕಂದರೆ ಸರ್, ನಾವು ಇದು ಒಂದು ಅಂದ್ರೆ 6-7 ವರ್ಷಗಳ ಹಿಂದೊಮ್ಮೆ ಸುಭಾಷ್ ಪಾಳೇಕರ್ ಅಂತೇಳಿ ಮಹಾರಾಷ್ಟ್ರದಿಂದ ಒಬ್ಬರು ವಿಜ್ಞಾನಿಗಳು ಪಾಪ ನಮ್ಮ ಈ ತಾಲೂಕಿಗೆ ಒಂದು ತರಬೇತಿ ಕಾರ್ಯಾಗಾರ ಎಲ್ಲ ರೈತರು ಕೂಡ ಇಟ್ಟುಕೊಂಡಿದ್ರು. ನಮಗೆ ಇದಕ್ಕಿಂತ ಮುಂಚೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಸಾಕಷ್ಟು ಕೃಷಿಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೆವು. ಅಂತ ಇದರಲ್ಲಿ ಒಬ್ಬ ನಮ್ಮ ಬಸವಣ್ಣವರು ಹೇಳಿದ ವಚನ ಪ್ರಕಾರ ಹಾಲಿನಲ್ಲೇ ತುಪ್ಪುಂಟು, ಮಣ್ಣಿನಲ್ಲೇ ಹೊನ್ನುಂಟು, ಆದರೆ ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ ಎಂದ ಹಾಗೆ ಮಣ್ಣಿನಲ್ಲೇ ಹೊನ್ನು ಇದೇ, ಆದರೂ ಕೂಡ ಅದನ್ನು ತೋರಿಸುವಂತಹ ಒಬ್ಬ ಗುರುನ ಅವಶ್ಯಕತೆ ಇತ್ತು. ನಮಗೊಂದು ಹೊಸ ಜ್ಞಾನವನ್ನ ಆ ದಿನ ಪಡೀಲಿಕ್ಕೆ ನಮಗೆ ಅವಕಾಶ ಸಿಗಿತು. ನಮ್ಮೂರಿನಿಂದ ಹಲವಾರು ನಾವು ರೈತರು ಕೂಡಿ ಆಸಕ್ತಿ ಉಳ್ಳ ರೈತರು ಹೋಗಿ ಅಲ್ಲಿ ತರಬೇತಿಯನ್ನು ಪಡೆದೆವು. ಅದರಿಂದ ನಮಗೆ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಒಂದು ನಮಗೆ ಅವಕಾಶ ಸಿಗ್ತದೆ ಸರ್. ಮತ್ತು ನೈಸರ್ಗಿಕ ಕೃಷಿಯಲ್ಲಿ ನಾವು ಅಂದ್ರೆ ರಾಸಾಯನಿಕಗಳನ್ನು ಎಂದೆಂದಿಗೂ ಬಳಸದೆ ಈ ಭೂಮಿ ತಾಯಿಗೆ ನಾವು ವಿಷ ಹಾಕಬಾರ್ದು ಅನ್ನೋ ಒಂದು ಪ್ರಮಾಣ ವಚನ ಮಾಡಿ ಇವತ್ತಿನ ದಿನ ರಾಸಾಯನಿಕ ಮುಕ್ತ ಕೃಷಿ ಅಂದ್ರೂ ವಿಷಮುಕ್ತ ಆಹಾರ ಬೆಳೆಯುವಂತಹ ನಾವು ಏನು ಪ್ರಯತ್ನ ಮಾಡಿದೀವಿ, ಈಗಾಗಲೇ ನಾವು ಅದರಲ್ಲಿ ಯಶಸ್ವಿಗೊಂಡಿವಿ. ಅದರಲ್ಲಿ ಒಂದು ಸ್ವಲ್ಪ ನಮಗೆ ಲಾಭ ಕಡಿಮೆ ಬಂದರೂ ಸರ್ ನಮ್ಮ ಆರೋಗ್ಯ ಚೆನ್ನಾಗಿ ನಾವು ಬದುಕ್ತೀವಿ ಅನ್ನೋದೊಂದು ನಮ್ಗೆ ಇವತ್ತಿನ ದಿನ ಅದು ಒಂದು ಸ್ಪಷ್ಟವಾಗಿ ನಮಗೆ ಮನವರಿಕೆ ಆಗ್ಯದ ಸರ್. ಎಷ್ಟು ವರ್ಷದಿಂದ ತಾವು ಈ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸರ್, ನಾವು 7 ವರ್ಷ ಆಯ್ತು ಈ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಆಸಕ್ತಿ ಮೂಡಿಸಿಕೊಂಡು ಅಂದಿನಿಂದಲೂ ಇಂದಿನವರೆಗೆ ನಾವು ನೈಸರ್ಗಿಕ ಕೃಷಿಯನ್ನೇ ಅಂದ್ರೆ ಈ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ. ಅದರಾಗ ನಮ್ಮ ಹೊಲದಲ್ಲಿರ್ತಕ್ಕಂತಹ ವಸ್ತುಗಳು, ಗಿಡಮೂಲಿಕೆಯ ತಪ್ಪಲಗಳಿಂದ ನಾವು ತಯಾರಿಸ್ತಕ್ಕಂತಹ ಆ ಕೀಟನಾಶಕಗಳಾಗಲಿ, ಇನ್ನು ಗೋ ಆಧಾರಿತ ಕೃಷಿ ಅಂದ್ರೇನ ನಾವು ದೇಶಿ ತಳಿಯ ನಮ್ಮ ಒಂದು ಅಂದ್ರ ಆಕಳದಿಂದ ಒಂದು ಆಕಳಿನಿಂದ ನಾವು 30 ಎಕರೆ ಜಮೀನವನ್ನ ನಾವು ಕೃಷಿ ಮಾಡಬಹುದು ಅನ್ನೋದೊಂದು ನಾವು ಅರ್ಥ ಬಿಟ್ಟೆವು. ಅದರಿಂದ ನಾವೇನದ ಅಂದೇ ಅಂದ್ರೆ 7 ವರ್ಷ ಹಿಂದೆ ನಾವು ಒಂದು ದೇಶಿ ತಳಿಯ ಆಕಳನ್ನು ನಾವು ತಗೊಂಬಂದು ಇಂದಿನವರೆಗಿನ ಆಕಳ ತಳಿಗಳನ್ನು ಇಲ್ಲೇ ನಾವು ವೃದ್ಧಿ ಮಾಡ್ತಾ ಇದ್ದೀವಿ. ಮತ್ತು ಆ ಆಕಳಗಳಿಂದ ಬಂದಂಥ ಸಗಣೆ ಮತ್ತು ಮೂತ್ರದಿಂದ ಅವು ಏನು ನೈಸರ್ಗಿಕ ಪದ್ಧತಿಯಲ್ಲಿ ನಾವೇನು ಜೀವಾಮೃತ ಮತ್ತು ಇವೆಲ್ಲ ಎರೆಜಲ ಇದರ ಮುಖಾಂತರ ಬೆಳೆಗಳಿಗೆ ಸಿಂಪರಣೆ ಆಗಲಿ ಅಥವಾ ಇದು ವಿಟಾಮಿನ್ ಅಂತ ಹೇಳ್ತೀವಲ್ಲ ಸರ್, ಅದರಿಂದ ಏನಂದ್ರೆ ಇವೆಲ್ಲ ನೀರಿನ ಮುಖಾಂತರ ಹರಿ ನೀರಿನ ಮುಖಾಂತರ ಮತ್ತು ಆ ಸಿಂಪರಣೆ ಮುಖಾಂತರ ಅವಕ್ಕೆಲ್ಲ ನಾವು ಜೀವಾಮೃತ ಅಂದ್ರೆ ವಿಟಾಮಿನ್ ಒದಗಿಸಿ ಅನ್ನೋದು ಸಾಕಷ್ಟು ಅದರಲ್ಲಿ ನಾವು ಇಳುವರಿ ಪಡೆದಿವಿ ಸರ್. ಈಗಾಗಲೇ 7 ವರ್ಷ ಆಯ್ತು ನಾವು ಈ ನೈಸರ್ಗಿಕ ಕೃಷಿ ಮಾಡ್ತಾ ಅಂತ ಹೇಳಿದ್ರಿ. ಈ 7 ವರ್ಷಗಳ ಮುಂಚೆ ತಮ್ಮ ಕೃಷಿ ಯಾವ ರೀತಿ ಇತ್ತು, ಏನ್ ಮಾಡ್ತಾ ಇದ್ರಿ, ಎಷ್ಟು ಇಳುವರಿ ಪಡಿತಾ ಇದ್ರಿ, ಈಗ ಯಾವ ರೀತಿ ಅದರಿ? ಸರ್, 7 ವರ್ಷ ಹಿಂದಿನ ವಿಷಯ ತಮ್ಗೆ ಹೇಳ್ಬೇಕಾದ್ರೆ ನಾವು 7 ವರ್ಷದಿಂದಂತೂ ನಮ್ಮ ಹೊಲ ಏನೂ ಬೆಳೀತಿರ್ಲಿಲ್ಲ. ಅದ್ರಾಗ ನಮ್ಗೆ ಅಂದ್ರೆ ಕೃಷಿಯಲ್ಲಿ ಅಷ್ಟೊಂದು ನಮ್ಗೆ ಮಾಹಿತಿ ಕೂಡ ಇರಲಿಲ್ಲ. ಕೈಲಿ ಆದ್ರೆ ಮಾಡ್ತಿದ್ದೆವು ಸರ್, ಇಲ್ಲಂದ್ರೆ ಮತ್ತೊಬ್ಬರಿಗೆ ಹಚ್ತಿದ್ದೆವು. ಹೀಗಾಗಿ ಈ ಸದ್ಯ ಕೃಷಿ ಅಂದ್ರೆ ಈ ನೈಸರ್ಗಿಕ ಕೃಷಿಯನ್ನು ಮಾಡ್ಲಿಕ್ಕೆ ನಾವು ಬಂದು ಇದು ಮಾಡಿದೆವು. ಆ ಹಂತಿನಿಂದ ಇವತ್ತಿನವರೆಗೆ ಸರ ಹೆಚ್ಚಿನ ಇಳುವರಿ ಹ್ಯಾಂಗ ಪಡೆದಪ್ಪ ಅಂತಂದ್ರೆ ಒಂದಂತೂ ನಮ್ಗೆ ಇದು ಲಾಭದಾಯಕ ಕೃಷಿನೇ ಅಂತ ಹೇಳಿ ನಾವು ಹೇಳಬಹುದು. ಯಾಕಪ್ಪ ಅಂತಂದ್ರೆ ನಷ್ಟ ಅಂತೂ ಇದರಲ್ಲಿ ಇಲ್ಲೇ ಇಲ್ಲ. ಹೊರಗಿನಿಂದ ತರುವಂತಹ ಯಾವ ಖರ್ಚೇ ನಮ್ದಿಲ್ಲ ಈ ಕೃಷಿಯಲ್ಲಿ. ಇಲ್ಲಿ ಹೊಲದಲ್ಲಿ ನಾವು ಬೆಳೆದಿರ್ತಕ್ಕಂತಹ ಈ ಎಲ್ಲ ಬೆಳೆಗಳಾಗಲಿ ಈ ಬೆಳೆಗಳ ಈ ರೌದಿ ಅಥವಾ ಈ ತ್ಯಾಜ್ಯ ವಸ್ತುಗಳನ್ನೇ ನಾವು ಇಲ್ಲಿ ಕೊಳಿಸಿ ಅದೊಂದು ಇದ್ರ ಮುಖಾಂತರ ನಾವು ಎರೆಗೊಬ್ಬರ ಅಥವಾ ಇವೆಲ್ಲ ತ್ಯಾಜ್ಯ ವಸ್ತುಗಳನ್ನೇ ಬಳಸ್ತೀವಿ, ಇಲ್ಲೇ ಆ ಗೊಬ್ಬರವನ್ನಾಗಿ ಪರಿವರ್ತಿಸಿ ಅನ್ನೋದ ನಾವು ಬಳಸ್ತೇವೆ ಸರ್. ಮತ್ತೆ ಸಿಂಪರಣೆಗಳ ಅಂದ್ರೆ ರಾಸಾಯನಿಕಗಳ ಹೊರ ಗೊಬ್ಬರ ಅಂಗಡಿಗಳಿಂದ ನಾವು ಯಾವೂ ತರಂಗಿಲ್ಲ. ಇಲ್ಲೇ ಈ ಅಗ್ನಿಯಾಸ್ತ್ರ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಅಂತ ಹೇಳಿ ಇದು ಆಯುರ್ವೇದಿಕ ಪದ್ಧತಿಗಳಲ್ಲಿ ಬೆಳೆಗಳಿಗೆ ಬೆಳೆಸುವಂತಹ ಒಂದು ಸಿಂಪರಣೆಗಳಾಗಿದ್ದು ಕೀಟನಾಶಕಗಳಾಗಿದ್ದು ಇದನ್ನೇ ನಾವು ಸ್ವತಃ ನಾವು ಆ ನೈಸರ್ಗಿಕ ಪದ್ಧತಿಯಲ್ಲಿ ಸರ್ ನಾವು ಹೊಲದಲ್ಲೇ ತಯಾರಿಸಿ ಇಲ್ಲೇ ಅದನ್ನೇನದ ಸೂಕ್ತ ರೀತಿಯಲ್ಲಿ ನಾವು ಅವಕ್ಕೆ ಸಿಂಪರಣೆ ಮಾಡ್ತೀವಿ. ಆದಷ್ಟು ಇದರಲ್ಲಿ ನಮಗೆ ಲಾಭದ ನಷ್ಟಂತೂ ನೈಸರ್ಗಿಕ ಕೃಷಿಯಲ್ಲಿ ಎಂದೂ ಇಲ್ಲೇ ಇಲ್ಲ ಸರ್. ಆ ರೀತಿ ಏನದ 7 ವರ್ಷದಿಂದ ಇಂದಿನವರೆಗೆ ನಮಗೆ ನಷ್ಟಂತೂ ಅನುಭವಿಸಿಲ್ಲ, ಲಾಭದಲ್ಲೇ ಇದ್ದೀವಿ. ಇನ್ನ ಮುಂದೇನದ ಈ ನೀರಿನ ಇದರಿಂದಾಗಿ ನಮಗೆ ಒಂದು ಸ್ವಲ್ಪ ಅಭಾವ ಆಗ್ಯದ. ಇನ್ನ ಅದು ಭಗವಂತನಿಗೆ ಹತ್ತಿದ ಮಾತು, ಅದು ನೀರು ಎಲ್ಲ ಕಡೆಯೂ ರೈತರಿಗೆ ಸಮಸ್ಯೆ ಆಗ್ತದೆ, ಮಳೆಗಾಲ ಕಡಿಮೆ ಆಗ ಸರ್. ಅದಕ್ಕೆ ಸರ್ವ ಕಾರಣೀಭೂತರು ಕೂಡ ನಾವೇ ಇರಬಹುದು. ಯಾಕಂದ್ರೆ ನಾವು ಈ ಪರಿಸರವನ್ನ ನಮ್ಮಿಂದಲೇ ನಾಶವಾಗುತ್ತಿದೆ, ಅದರಿಂದ ಇದು ನಮಗೆ ಇದು ಸಂಕಷ್ಟಕ್ಕೆ ನಾವು ಒಳಗಾಗಿವಿ. ನೀರಿನಂದೇ ತೊಂದರೆ ಸರ, ಉಳಿಕಿದ್ದೇನು ನಾವು ಎಲ್ಲಿಂದ ತರಲ್ಲ, ಹೊರಗಿಂದ ಏನು ಖರ್ಚು ಮಾಡಲ್ಲ, ಇಲ್ಲಿಂದ ತೆಗೆದು ಇಲ್ಲಿ ಮಾಡೋದ್ರಿಂದ ನಮಗೆ ಲಾಭದಾಯಕ ಕೃಷಿ ನೈಸರ್ಗಿಕ ಕೃಷಿ ಅನ್ಸ ಸರ್. ಒಳ್ಳೆಯ ವಿವರವಾಗಿ ಮಾಹಿತಿ ನೀಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮೆಹಬೂಬ್ ಸಾಬ್ ಅವರೇ, ತಾವು ದನಗಳು ಸಾಕಿದ್ದೀನಿ, ದೇಸಿ ಹಸುಗಳು ಅದಾವ ಅಂತ ಹೇಳಿದ್ರಿ, ಮತ್ತೆ ಇದ್ರ ಜೊತೆಗೆ ಬೇರೆ ಏನಾದರೂ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಮತ್ತು ಎಷ್ಟು ದನಗಳದಾವ ತಮ್ಮ ಹತ್ರ? ಸರ್, ದನಗಳಲ್ಲಿ ನಮ್ಗೆ ಈ ಆಕಳುಗಳು ತಗೊಂಡ ನಂತರ ಅಂತೂ ನಮಗ ಈಗ ಆಕಳಿಂದ ನಮ್ಮಲ್ಲಿದ್ದ ಆಕಳಂತೂ ಅಂದ್ರೆ ವರ್ಷಕ್ಕೊಂದು ಹೋರಿಗಳು ಕೊಟ್ಟು ಈಗ 4-5 ಹೋರಿಗಳು ಒಂದು ಆಕಳು. ಇದರಿಂದ ಇನ್ನೂ ಹೆಚ್ಚು ನಾ ಒಬ್ಬನೇ ಅಂದ್ರೆ ಕೃಷಿಯಲ್ಲಿ ತೊಡಗಿರೋದ್ರಿಂದ ಏನದ ನನಗೆ ಹೆಚ್ಚು ಇದನ್ನು ಇದು ಮಾಡಲಾರ್ದೆ. ಅದ್ರ ಜೊತೆ ಜೊತೆಯಲ್ಲಿ ಸರ್ ನಮ್ಗೆ ರೈತಾಪಿ ಕುಲದಿಂದ ಒಂದು ಸ್ವಲ್ಪ ನಾವು ಬಡದಾಡುವಂತಹ ಒಂದು ಇದು ನಮ್ಮಲ್ಲಿದೆ. ಅಂದ್ರೆ ರೈತ ಹೋರಾಟಗಳಲ್ಲಿ ಅಥವಾ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಏನದ ಭಾಗವಹಿಸ್ತಾ ಇರ್ತೀವಿ. ಇದರಿಂದಾಗಿ ನಾವು ಹೆಚ್ಚು ದನಗಳು ಕೂಡ ಮಾಡಿಲ್ಲ ಸರ್. ಇನ್ ಮುಂದೇನದ ಮಾಡುವ ವಿಚಾರಗಳಿವೆ. ಆದ್ರೆ ಈ ಗೋ ಆಧಾರಿತ ಕೃಷಿ ಏನಿದೆ ಅಲ್ಲ, ಇದು ಸಾಕಷ್ಟು ರೈತರಿಗೆ ಲಾಭದಾಯಕ ಮತ್ತು ಗೋವಿನಿಂದ ಬಂದಿರತಕ್ಕಂತಹ ಎಲ್ಲಾ ಯಾವುದು ತ್ಯಾಜ್ಯವಿಲ್ಲದೆ ಎಲ್ಲವೂ ಕೂಡ ಲಾಭದಾಯಕ ಇರುವುದರಿಂದ ನಮ್ಮ ಹಿರಿಯರು ಹೇಳದಂಗ ಆಕಳು ಹೊಟ್ಟೆಗ ಅಚ್ಚರ್ ಬಂಗಾರ ಅಂತ ಹೇಳಾರಲ್ಲ, ಅದು ನಿಜವಾದ ಸತ್ಯ ಸಂಗತಿ. ನಮ್ಗೆ ಎಂದಿನ ಹಿಡಿದು ನಾವು ಆಕಳು ತಂದಿವಿ, ಅಂದಿನ ಹಿಡಿದು ನಮ್ಗೆ ಲಾಭನಾಗಿ ಇಟ್ಟದ. ಅದರಿಂದ ಆ ಆಕಳು ಅಂದ್ರೆ 5-6 ಕೊಟ್ಟರೆ ಸರ್ ನಮ್ಗೆ ಹೋರಿಗಳು ಸಾಕಷ್ಟು. ವರ್ಷಗೊಂದು ಹೋರಿ ನಾವು 20,000 ಸಣ್ಣದಿರುವಾಗಲೇ ಮಾರಿಬಿಡ್ತೇವಪ್ಪ ಅಂತಂದ್ರೆ ವ್ಯವಸ್ಥೆ ನಮ್ಗೆ ಮಾಡೋದು ಆಗಲ್ಲ ಅಂತ ಹೇಳಿ. ಮತ್ತೆ ಅದು ಹೋರಿಗಳನ್ನು ಮಾಡ್ತೀವಿ, ಸಾಕಷ್ಟು ಹಾಲು ಸಂಜೆಕ್ಕೆ ಮುಂಜಕ್ಕೆ ನಮ್ಮ ಮಕ್ಕಳಿಗೆ ಹಾಲಾಗ್ತಾವ. ಮತ್ತೆ ದೇಶಿ ಇದು ಇರೋದ್ರಿಂದ ನಮ್ಗೆ ಸಾಕಷ್ಟು ಒಳ್ಳೆ ಆಯುರ್ವೇದಿಕ ಇದರಲ್ಲಿ ನಮ್ಗೆ ಯಾವ ಕಲಬೆರಿಕೆ ಇಲ್ಲದ ಇದು ಹ್ಯಾಂಗ ದಿನಾಲು ಊರಲ್ಲಿ ಹಾಲು ಮಾರಾಟ ಮಾಡ್ತಾರ ಅಂತವೇನಿಲ್ಲ ಸರ್. ನಮ್ಗೆ ಪ್ಯೂರ್ ನಮ್ಮ ದೇಶಿ ಆಕಳದ ಹಾಲು ಉಂಡು ನಮ್ಮ ಮಕ್ಕಳು ಸಶಕ್ತ ಅದಾವ. ನಾವು ಕೂಡ ಏನದ ವಿಷಮುಕ್ತ ಪದಾರ್ಥಗಳನ್ನು ಬಿಟ್ಟು ನಾವು ವ್ಯಸನ ಮುಕ್ತ ಜೀವನವನ್ನು ಬದುಕ್ತಾ ಇದೀವಿ. ಇದು ನಮ್ಗೆ ಸಂತೋಷ ಅದ ಸರ್. ಇದೀಗ ಮಾತಾಡ್ತಾ ಹೇಳಿದ್ರಿ ರೈತ ಪರವಾಗಿ ಹೋರಾಟ ಮಾಡ್ತಿರ್ತೀನಿ ಮತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಅಂತೇಳಿ, ಯಾವ ರೀತಿ ಸ್ಪಂದಿಸ್ತೀರಿ, ಏನೇನು ಹೋರಾಟ ಮಾಡಿರಿ, ಈ ಬಗ್ಗೆ ನಮಗೆ ತಿಳಿಸ್ಕೊಟ್ರೆ ಒಳ್ಳೇದಾಗ್ತದೆ ಸರ್. ಅಂದ್ರೆ ರೈತರ ಸಮಸ್ಯೆಗಳು ಸಮಸ್ಯೆ ಆಗಿ ಉಳಿತಾ ಇವೆ. ನಮ್ಮ ರೈತಾಪಿ ಇದರಲ್ಲಿ ಏನದ ರೈತರು ನಮಗೆ ಕಾನೂನಿನ ಅರಿವಿಲ್ಲದೇನೆ ಸಾಕಷ್ಟು ನಮ್ಮ ಸಂದರ್ಭದಾಗ ನಾವು ಏನ ಬೇಡ್ತೀವಿ ಅದು ನಮ್ಮ ಬೇಡಿಕೆಗಳನ್ನ ಅಂದ್ರೆ ರೈತ ಕುಲ ಅಂತೂ ನಾವು ನೀಡುವಂತಹ ನಮ್ಮ ಧರ್ಮ ನಾವು ಬೇಡವರಂತೂ ಇಲ್ಲೇ ಇಲ್ಲ. ಆದ್ರೆ ಕೆಲವೊಮ್ಮೆ ನಮ್ಮ ಈ ವಿದ್ಯುತ್ ನಮಗೆ ಸರಿಯಾಗಿ ಪೂರೈಕೆ ಇಲ್ಲದಕ್ಕಾಗಿ ಅಥವಾ ನಮ್ಮ ಈ ಹೊಲಗಳ ರೈತರು ಏನ ದಾರಿ ಸಲುವಾಗಿ ಕೆಲವೊಮ್ಮೆ ನಮ್ಮ ಇದು ಬರ್ತಾವ, ಆ ಇದರಗಳಲ್ಲಿ ನಮ್ಗ ಯಾವ ಸಮಸ್ಯೆಗಳು ಬಗೆಹರಿಸದೆ ನಮ್ಗ ಸ್ಪಂದಿಸದೆ ಇದ್ದಲ್ಲಿ ನಮ್ಗ ರೈತರ ಸಂಘಟಿತರಾಗಿ ನಾವು ಅಲ್ಲಿ ಹೋಗಿ ಅವರಿಗೆ ಹೋರಾಟ ಮಾಡೋದ್ರಿಂದ ಒಂದು ನಮ್ಗ ಇದು ಒಂದು ಇದು ಬಂದ್ ಬಿಡ್ತಾರ. ಅಂದ್ರೆ ಸಂಘಟಿತ ಇಲ್ಲದೇನೆ ನಮ್ಗೆ ಇವು ಯಾವ ಸಮಸ್ಯೆಗಳು ಬಗೆಹರಂಗಿಲ್ಲ. ಅದಕ್ಕೆಲ್ಲ ಒಂದು ಈ ರೈತ ಹೋರಾಟಗಳು ಈಗಾಗಲೇ ಬಹಳಷ್ಟು ಈಗ ಹೋದ ಇದರಾಗ ತೊಗರಿ ಕೇಂದ್ರಗಳು ನಮ್ಮ ತೊಗರಿ ಬೆಳೆದ ತೊಗರಿಗೆ ನಮ್ಗೆ ರೇಟ್ ಇರಲಾರ್ದೇನೆ ಅಥವಾ ತೊಗರಿ ಕೇಂದ್ರಗಳು ಕಡಿಮೆ ಇದ್ದು ಸರ್ ಅದ್ರ ದಶಿಂದ ನಾವೇನಾದ್ರೂ ಹೋರಾಟ ಮಾಡಿದೀವಿ. ಎಲ್ಲಾ ರೈತ ಮುಖಂಡರ ಜೊತೆ ಕೂಡಿ ನಾವು ಅದ ಅಂದ್ರೆ ಸಮಾಜ ಸೇವಕರು ಹೌದು, ಮತ್ತೆ ಆದಷ್ಟು ಏನದ ರೈತ ಹೋರಾಟಗಳಲ್ಲಿ ನೂರಾರು ಏನದ ಹೋರಾಟಗಳು ನಾವು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ರೈತ ಹೋರಾಟದಲ್ಲಿ ಭಾಗವಹಿಸಿವಿ, ಹೋರಾಡಿವಿ. ಇನ್ನು ಮುಂದಾದ್ರೂ ರೈತನ ಉಳಿವಿಗೋಸ್ಕರ, ರೈತನ ಅಂದ್ರೆ ಸುಖದಗೋಸ್ಕರ, ರೈತರಿಗೋಸ್ಕರ ನಾವು ಹೋರಾಡಿವಿ, ಹೋರಾಡ್ತೀವಿ. ಇನ್ನು ಮುಂದಾದ್ರೂ ಹೋರಾಡ್ತೀವಿ ಅನ್ನೋದನ್ನ ನಮ್ದೊಂದು. ಮತ್ತೆ ಇದೀಗ ಮಾತಾಡ್ತಾ ಹೇಳಿದ್ರಿ ನಾವು ವ್ಯಸನ ಮುಕ್ತವಾಗಿದ್ದೀವಿ ಕೂಡ ಅಂತೇಳಿ, ಏನು ಇದು ವ್ಯಸನ ಮುಕ್ತ? ತಾವಷ್ಟೇ ವ್ಯಸನ ಮುಕ್ತ ಇದ್ದೀರಾ ಅಥವಾ ಮತ್ತೆ ಬೇರೆ ಯುವಕರಿಗೂ ತಾವು ಏನಾದರೂ ವ್ಯಸನದಿಂದ ಮುಕ್ತ ಮಾಡಿದ್ದೀರಾ, ಈ ಬಗ್ಗೆ ತಿಳಿಸ್ತೀರಿ? ಸರ್, ವ್ಯಸನ ಮುಕ್ತರ ಬಗ್ಗೆ ತಾವು ಕೇಳಿದ್ರೆ ಸರ್, ನಾವು ಅಂದ್ರೆ 2010 ಊರ ಒಂದು ವ್ಯಸನ ಮುಕ್ತ ಯುವಕರ ಸಂಘ ಅಂತೇಳಿ ಒಂದು ಸ್ಥಾಪನೆ ಮಾಡಿದೆವು ಸರ್. ಊರು ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದರಾಗ ಒಂದು ಅಂದ್ರೆ ಆ ವ್ಯಸನ ಮುಕ್ತ ಯುವಕರ ಸಂಘದ ಉದ್ದೇಶಗಳು ಏನಪ್ಪಾ ಅಂತಂದ್ರೆ ಎಲ್ಲ ಯುವಕರನ್ನದ ಎಲ್ಲ ಸಮಾಜದ ಯುವಕರು ಯಾವ ಜಾತಿ ಪಕ್ಷ ಪಾತವಿಲ್ಲದೇನೆ ಸರ್ವ ಸಮಾಜದ ಯುವಕರು ಸೇರಿ ಒಂದುಗೂಡಿ ನಾವು ಎಲ್ಲಕ್ಕಿಂತಲೂ ಮೊದಲನೇ ಉದ್ದೇಶ ಏನಪ್ಪ ಆ ಸಂಘದಂದ್ರೆ ನಾವು ದುಶ್ಚಟಗಳಿಂದ ದೂರ ಇರಬೇಕು, ಮತ್ತಿನ್ನೇನದ ಕಾಯಕ ಯೋಗಿಗಳಾಗಿರ್ಬೇಕು, ನಿರುದ್ಯೋಗಿಗಳಾಗಿರಬಾರದು, ಮತ್ತು ಎಲ್ಲರೇನದ ದುಂದ ವೆಚ್ಚ ಕಡಿವಾಣ, ದುಂದ ವೆಚ್ಚ ಮಾಡಬಾರ್ದು. ಅದರ ಜೊತೆ ಜೊತೆಯಲ್ಲಿ ಏನದ ಅಂದ್ರೆ ದೇಶ ಸೇವಕರಾಗಿರ್ಬೇಕು, ಮತ್ತೊಂದು ಪರಿಸರ ಪ್ರೇಮಿಗಳಾಗಿರ್ಬೇಕು, ಅದರಂತೆ ಏನದ ಆಧ್ಯಾತ್ಮಿಕ ಜೀವಿಗಳಾಗಿ ಬದುಕಬೇಕು ನಾವು. ಈ ರೀತಿ ಒಳ್ಳೆಯ ಒಂದು ಧಾರ್ಮಿಕ ಅಂದರಲ್ಲಿ ಆ ದೇವಿದ್ದೇಶಗಳನ್ನು ಅದರಲ್ಲಿ ಅಡಗಿದ್ದು ಈಗಾಗಲೇ ಒಂದು 20 ಯುವಕರು ಸರ್ ಈಗ ತಾವು ನಮ್ಮ ಊರಲ್ಲಿ ಅಂದ್ರೆ ನಾದಕೆಡಿಯಲ್ಲಿ ತಾವು ಈ ಸದ್ಯವನ್ನು ನೋಡಬಹುದು. ಆ ವ್ಯಸನ ಮುಕ್ತ ಯುವಕರ ಸಂಘ ಅಂತೇಳಿ ಸ್ಥಾಪಿಸಿ ಆ ಸಂಘದ ಮುಖಾಂತರ ನಾವು ಊರಲ್ಲಿ ಅಂದ್ರೆ ಸಸಿಗಳ ನಡು ಕಾರ್ಯಕ್ರಮಗಳಲ್ಲಿ ಸ್ವಚ್ಛ ಭಾರತದಂತಹ ಕಾರ್ಯಕ್ರಮಗಳು, ಮತ್ತಿನ್ನು ವಿಶೇಷವಾಗಿ ನಮ್ಮ ಸಂಘದಿಂದ ನಾವು ಊರಲ್ಲಿ ಎಲ್ಲ ನವ ಯುವಕರಲ್ಲಿ ನಡೆದ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಿವೆ ಸರ್. ಮತ್ತು ಯುವಕರಲ್ಲಿ, ಮಹಿಳೆಯರಲ್ಲಿ, ಎಲ್ಲ ವೃದ್ಧಾಪರಲ್ಲಿ ಎಲ್ಲ ಅನ್ನೋದು ನಾವು ಆರೋಗ್ಯದ ಕುರಿತು ಅರಿವು ಮೂಡಿಸಿ ಅಂತಹ ಯುವಕರು ಎಲ್ಲ ಜನರೇನದ ನಮ್ಮ ಈ ವಿಚಾರಗಳನ್ನು ಕೇಳಿ ನಾವು ಅವ್ರಿಗೆ ಕಳಕಳಿಯಿಂದ ದುಶ್ಚಟಗಳನ್ನು ಬಿಡ್ರಪ್ಪ ಅಂದ್ರೆ ಆರೋಗ್ಯದ ಕುರಿತು ಅರಿವು ಮೂಡಿಸಿದ್ರಿಂದ ಅವರು ನಮ್ಮ ಮಾತುಗಳನ್ನ ನಮ್ಮ ವಿಚಾರಗಳನ್ನು ನೋಡಿ ಅದಕ್ಕಿಂತ ಮುಖ್ಯ ಸರ ನಾವು ಎಷ್ಟು ಆ ಸಂಘದ ಸದಸ್ಯರಿದ್ದೀವಿ ಎಲ್ಲರೂ ವ್ಯಸನ ಮುಕ್ತರಾಗಿದ್ದೀವಿ. ಮೊದಲು ನಾವು ನುಡಿದಂತೆ ನಡಿ ಇರಬೇಕಂತ, ಹಂಗೆ ನಾವು ಏನ್ ಹೇಳ್ತೇವಲ್ಲ ನಮ್ಮ ಸಂಘದ ನಿಯಮಗಳು ಮೊದಲು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತೀವಿ, ತದನಂತರ ಮಂದಿ ಹೇಳಿದಾಗ ಅವರಿಗೆ ಅದರದೊಂದು ಪ್ರಭಾವ ಬೀರಿ ಹೌದಪ್ಪ ಸರಿ ನುಡಿದಂತೆ ನಡೆಯಂತ ಯುವಕರು ಅದಾರಲ್ಲ ನಾವ್ಯಾಕ್ ಬಿಡಬಾರ್ದು ಅಂತೇಳಿ ಸಾಕಷ್ಟು ಅಂದ್ರ ಇವ್ರ ಹಿರಿಯರು ಕೂಡ ನಮ್ಮ ಮಾತು ಕೇಳಿ ಆ ತಂಬಾಕನ್ನ ಬೀಸಾಕಿ ಬಿಡ್ತಾರ, ಅಥವಾ ತನ್ನ ದುಶ್ಚಟಗಳಿಂದ ಯುವಕರು ದೂರ ಆಗಿ ಅಂತಹ ಯುವಕರಿಗೆ ಅಂತಹ ಜನ ವ್ಯಕ್ತಿಗಳಿಗೆ ನಾವು ಗುರುತಿಸಿ ಊರಲ್ಲಿ ಒಂದು ವಾರ್ಷಿಕವಾಗಿ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಆ ದುಶ್ಚಟಗಳಿಂದ ದೂರ ಸರಿತಿರ್ತಕ್ಕಂತಹ ಯುವಕರಿಗೆ ಮತ್ತು ಹಿರಿಯರಿಗೆ ಏನದ ಸನ್ಮಾನ ಇಡ್ತೇವೆ ಸರ್. ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಲ ಅಂದ್ರೆ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿಗಳು ಬಂದಾರ, ಮತ್ತು ಕೃಷಿ ಇಲಾಖೆಯಿಂದ ಜನ ಕರೆಸಿರ್ತೀವಿ, ಬ್ಯಾಂಕಿನವರಿಗೆ ಅವ್ರದ್ದು ಏನೋ ವಿಚಾರ ಅದರಲ್ಲಿ ಅಂದ್ರೆ ಒಮ್ಮೆ ರೈತರಿಗೆ ಕೂಡಿಸಿರ್ತೀವಿ, ಅವರು ತನ್ನ ವಿಚಾರಗಳು ಹೇಳಿ ಅದರಿಂದ ಪಡೆಯುವಂತಹ ಸೌಲಭ್ಯಗಳು ಕೂಡ ಜನರಿಗೆ ತಿಳಿಯಲ್ಲ ಅನ್ನೋ ಉದ್ದೇಶವಾಗಿರ್ತದೆ. ಮತ್ತು ಅದರಾಗ ವಿಶೇಷವಾಗಿ ಸರ್ ಅಂದ್ರೆ ಪೊಲೀಸ್ ಇಲಾಖೆಯವರಿಗೂ ಕರೆಸಿರ್ತೀವಿ, ಅವರೆಲ್ಲ ಭಾಗವಹಿಸ್ತಾರೆ ಸರ್, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಅದರಿಂದ ಏನದ ವಿಶೇಷವಾಗಿ ಯಾರು ದುಶ್ಚಟಗಳಿಂದ ದೂರ ಸರದಾರಲ್ಲ ಅಂತವರಿಗೆ ಸನ್ಮಾನ ಇಟ್ಕೊಂಡಿರ್ತೀವಿ ಸರ್, ಅವರಿಗೆಲ್ಲ ಸನ್ಮಾನ ಮಾಡ್ತೀವಿ. ಈ ರೀತಿ ಒಂದು ಒಳ್ಳೆಯ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೂ ನಮಗೆ ಅದರಿಂದ ನಮ್ಗೆ ಏನು ಲಾಭಪ್ಪ ಅಂತಂದ್ರೆ ಏನಿಲ್ಲ, ನಮ್ಗೆ ನಿಜವಾದ ಭಗವಂತನು ನೆಮ್ಮದಿ ಅದರಲ್ಲಿ ಕೊಟ್ಟಾನ ಸರ್. ಅಂದ್ರೆ ಯಾಕೆ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಸಮಾಜ ಸೇವೆ ಮಾಡಬಾರ್ದು, ಇಂಥ ಒಳ್ಳೆ ಕಾರ್ಯಗಳಲ್ಲಿ ನಾವು ಭಾಗವಹಿಸಬಾರ್ದು. ಸ್ವಾಮಿ ವಿವೇಕಾನಂದರು ಹೇಳದಂತೆ ಏನದ ಏನತ್ರ ಎದ್ದೇಳಿ ಗುರಿ ಮುಟ್ಟುವ ತನಕ ಅಂದ್ರೆ ನಿಲ್ಲದಿರಿ ಅಂತೇಳಿ. ನಮ್ಮ ಯುವ ಜನಾಂಗ ಪ್ರತಿಯೊಂದು ದೇಶ ಸಮಾಜದ ಅದು ಶಕ್ತಿನ ಯುವಕರಲ್ಲಿ ಅಡಗಿದೆ. ಅಂತ ಯುವಕರು ಇವತ್ತಿನ ದಿನ ಏನದಲ್ಲ ಅವರು ದುಶ್ಚಟಗಳ ದಾಸರಾಗಿ ತನ್ನ ಸ್ವಸ್ಥನೆ ಹಾಳು ಮಾಡ್ಕೊಳ್ಕತ್ತಾರ, ಮತ್ತು ಸುಮ್ಮನೆ ಸಮಯ ವ್ಯರ್ಥಗಳಿಕತ್ತಾರ. ಇಂಥವ್ರಿಗೆ ಇದೊಂದು ಒಳ್ಳೆ ಸಂದೇಶ ಯಾಕೆ ಮುಟ್ಟಬಾರದು? ನಮ್ಗೆ ಎಷ್ಟು ದೇವರು ಬುದ್ಧಿ ಕೊಟ್ಟಿದ್ದಾನಲ್ಲ ಅಷ್ಟು ನಾವು ಅವರಿಗೆ ಯಾಕೆ ನಾವು ಹೇಳಬಾರ್ದನ್ನೋ ಉದ್ದೇಶದಿಂದ ಇದು ಒಳ್ಳೆ ಅಂದ್ರೆ ನಿಸ್ವಾರ್ಥ ಸೇವೆ ಅಷ್ಟು ಮಾಡ್ತಾ ಇದ್ರ ಹಿಂದೆ ಮತ್ತೊಂದೇನಿಲ್ಲ, ಮತ್ತು ಈಗಾಗಲೇ ಅದು ನಡೆದದ ಅದು ನಡೀತದೆ ಸರ್. ಸಾಕಷ್ಟು ವಿವರವಾಗಿ ತಮ್ಮ ವ್ಯಸನ ಮುಕ್ತ ಸಂಘದ ಒಂದು ಪರಿಚಯ ಮಾಡಿಕೊಟ್ರಿ, ಅದರ ಒಂದು ಕಾರ್ಯಚಟುವಟಿಕೆ ಬಗ್ಗೆ ತಿಳಿಸಿದ್ರಿ. ತಮಗೆ ಈ ವ್ಯಸನ ಮುಕ್ತ ಒಂದು ಮಾಡುವ ಕಾರ್ಯದಲ್ಲಿ ಇನ್ನೂ ಸಾಕಷ್ಟು ಯಶಸ್ಸು ಸಿಗಲಿ, ನಮ್ಮ ಸಮಾಜವೆಲ್ಲ ವ್ಯಸನ ಮುಕ್ತ ಆಗಲಿ ಅಂತ ಹೇಳ್ತಾ ಇನ್ನು ಮುಂದೆ ಮಾತು ಮುಂದುವರಿಸೋಣ. ಮೈಬೂಬ್ ಸಾಬ್ ಅವರೇ, ತಾವು ಹೊಲದಲ್ಲಿ ರಾಸಾಯನಿಕ ಮುಕ್ತವಾದ ವಿಷಮುಕ್ತವಾದ ಬೆಳೆಯನ್ನು ಬೆಳೀತಾ ಇದ್ದೀರಿ, ಸಮಾಜದಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀರಿ, ಜೊತೆಗೆ ರೈತರಿಗೆ ಕಾನೂನು ಅರಿವು ಕೂಡ ನೀಡ್ತಾ ಇದ್ದೀರಿ, ಮತ್ತು ಅವರ ಒಂದು ಸಮಸ್ಯೆಗಳಾದಲ್ಲಿ ತಾವು ತಮ್ಮ ಸಮಸ್ಯೆ ಎಂದು ಭಾವಿಸಿ ಅವುಗಳನ್ನು ಪರಿಹರಿಸಲಿಕ್ಕೆ ಶ್ರಮ ಕೂಡ ಪಡ್ತೀರಿ. ಅದರ ಜೊತೆಗೆ ತಾವು ರೈತರ ಕುರಿತು ಸಾಕಷ್ಟು ಗೀತೆಗಳನ್ನು ಕೂಡ ಬರೆದಿರಿ ಅಂತ ಕೇಳಿ ತಿಳಿದುಕೊಂಡ್ವಿ. ಮತ್ತು ಏನು, ಯಾವ ಗೀತೆಗಳನ್ನು ಬರೆದ್ರಿ, ಎಷ್ಟು ವರ್ಷದಿಂದ ತಾವು ಬರಿತಾ ಇದ್ದೀರಿ? ನಮ್ಮ ಇವರು ಅಂದರೆ ಈಗ ಗೀತೆ ಬಗ್ಗೆ ತಾವು ಹೇಳಿದ್ರಿ, ಯಾಕಂದ್ರೆ ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ರೈತ ಅಂದ್ರೆ ಹೋರಾಟಗಳಲ್ಲಿಯೂ ಕೂಡ ನನಗೆ ಒಂದು ರೈತ ಸ್ವಾಭಿಮಾನ ಗೀತೆಗಳನ್ನ ಹಾಡ್ಲಿಕ್ಕೆ ಹೇಳ್ತಾರೆ, ಅದೊಂದು ನನ್ನ ಹವ್ಯಾಸ. ಯಾಕಂದ್ರೆ ನಿಜವಾದ ನೆಮ್ಮದಿ ಅದರಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಪ್ರಕಾರ ನಾವು ಬಹಳಷ್ಟು ಸಲ ನಮ್ಮ ಸಿದ್ದೇಶ್ವರಪ್ಪ ಅವರ ಪ್ರವಚನಗಳಲ್ಲಿ ಕೂಡ ನಾವು ಭಾಗವಹಿಸ್ತೀವಿ ಸರ್. ಆ ಸಂದರ್ಭದಲ್ಲಿ ಅಪ್ಪ ಅವರು ಒಂದು ಮಾತು ಹೇಳ್ತಾರೆ ಅಂದ್ರೆ ಮನುಷ್ಯ ನೆಮ್ಮದಿಗೋಸ್ಕರ ಹಾಡ್ತಾ ಇರಬೇಕು ಅಂತೇಳಿ. ನಮ್ಮ ಸಂಸ್ಕೃತಿ ಪ್ರಕಾರ ಪ್ರತಿಯೊಂದು ಕಾರ್ಯಕ್ರಮಗಳ ಮುಂದೆ ಮೊದಲು ನಾವು ಹಾಡುವಂತ ನಮ್ದೊಂದು ದೇಶದ ಪದ್ಧತಿ ನಮ್ಮದು. ಆ ರೀತಿ ನಾವು ರೈತ ಹೋರಾಟಗಳಲ್ಲಿಯೂ ಕೂಡ ಮೊದಲು ನಾವು ಯಾವಾಗ ನಮ್ಮ ರೈತ ಗೀತೆ ಇರಲಾರ್ದೇನೆ ಅನ್ನೋದ ನಾವು ಕಾರ್ಯಕ್ರಮಗಳು ಇದು ಮಾಡಲ್ಲ. ಹಂಗ ನನಗೊಂದು ಹಾಡು ಹವ್ಯಾಸ ಇರೋದು, ನಾನು ಸಣ್ಣವನಿದ್ದಾಗಲೇ ಹಾಡ್ತಿದ್ದ. ಈ ರೀತಿ ನನ್ನ ರೈತರೆಲ್ಲ ಅವರ ನೆಮ್ಮದಿಗೋಸ್ಕರ ಅವ್ರು ನನ್ಗೆ ಹೇಳ್ತಾರ, ಮುಲ್ಲ ನೀವೊಂದು ಹಾಡು ಹಾಡಲೇಬೇಕು ಅಂದಾಗ ನಾನು ಎಲ್ಲರ ನೆಮ್ಮದಿಗೋಸ್ಕರ ಹಾಡ್ತೀನಿ. ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ನಮ್ಮ ಕೆ ಅನಂತ ಕುಮಾರ ಸ್ವಾಮಿಗಳು ಹಾಡಿದಂತೂ ಒಂದು ಇದು ನಾವು ತಾವು ಕೇಳಿದ್ರಿ ಸರ್, ಅಂದ್ರೆ ಎದೆ ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಇಂದು ನಾ ಹಾಡಿದರು ಅಂದಿನಂತೆ ಕೇಳುವಿರಿ ಸಾಕೇನಾಗಿ ಅದುವೇ ಬಹುಮಾನ. ಅಂದ್ರೆ ನಮ್ಮ ಹಾಡುವವರಿಗೆ ಸರ್ ಯಾವ ಬಿರುದು ಸನ್ಮಾನ ಗೋಸ್ಕರ ನಾವು ಹಾಡುವುದಲ್ಲ, ಅಂದ್ರೆ ನಮ್ಮ ಮತ್ತು ತಮ್ಮ ನೆಮ್ಮದಿಗೋಸ್ಕರ ನಾವು ಹಾಡ್ತಾ ಇರ್ತೀವಿ. ಈ ರೀತಿ ನನಗೆ ಎಲ್ಲಿ ಬೇಕಾದಲ್ಲಿ ಹಾಡ್ಲಿಕ್ಕೆ ಹೇಳ್ತಾರೆ ಸರ್, ಹಾಡ್ತಾ ಇರ್ತೀನಿ ಸರ್. ಒಳ್ಳೆಯದು, ಒಂದು ನಮ್ಮ ಕೇಳುವರಿಗೋಸ್ಕರ ಈ ಒಂದು ಹಾಡನ್ನು ಹಾಡಬಹುದಾ? ಹೌದು ಸರ್, ಅವಶ್ಯ ಸರ್. ನಾನು ಒಂದು ರೈತ ಸ್ವಾಭಿಮಾನಿ ಗೀತೆ ತಾವು ಹಾಡಲು ಹೇಳಿದ್ದೀರಾ, ಒಂದು ಸಣ್ಣ ಗೀತೆ ಹಾಡಿನ ತಮಗೆ ತೋರಿಸ್ತೀನಿ ಸರ್. ಬನ್ನಿರೋ ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಸ್ವಾತಂತ್ರ್ಯಕ್ಕೆ ನೇಣು ಗಂಬಕ್ಕೇರಿದವರ, ನೆಲಕ್ಕಾಗಿ ನೆತ್ತರವ ಸುರಿಸಿದವರ, ಕನಸುಗಳ ಕೆಂಪಾಗಿ ಮಾಡಿರೋ, ಕನಸುಗಳ ಕೆಂಪಾಗಿ ಮಾಡಿರೋ, ತ್ಯಾಗ ಬಲಿದಾನಗಳ ನೆನೆಯಿರೋ, ತ್ಯಾಗ ಬಲಿದಾನಗಳ ನೆನೆಯಿರೋ, ಮೋಸ ಜಾಲದಲ್ಲಿ ಸಿಕ್ಕು ಸೋತಂತವರ, ಮತ ನೀಡಿ ಮತಿಹೀನರಾದಂತವರ, ಮೋಸ ಜಾಲದಲ್ಲಿ ಸಿಕ್ಕು ಸೋತಂತವರ, ಮತ ನೀಡಿ ಮತಿಹೀನರಾದಂತವರ, ಕೈಯ ಹಿಡಿದು ನೀವು ಮೇಲ ಕೆತ್ತಿರೋ, ಕೈಯ ಹಿಡಿದು ನೀವು ಮೇಲ ಕೆತ್ತಿರೋ, ಹೆಗಲಿಗೆ ಹೆಗಲು ಕೊಟ್ಟು ನಡೆಯಿರೋ, ಬನ್ನಿರೋ ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ, ಕಸವನ್ನೇ ಹೊತ್ತು ತಿಂದು ಬೆಳೆದವರ, ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ, ಕಸವನ್ನೇ ಹೊತ್ತು ತಿಂದು ಬೆಳೆದವರ, ಬೆವರಿನ ಬೆಲೆಯ ನೀವು ಕಾಣಿರೋ, ಬೆವರಿನ ಬೆಲೆಯ ನೀವು ಕಾಣಿರೋ, ದುಡಿದವರ ಧ್ವನಿಯಾಗಿ ನಿಲ್ಲಿರೋ, ದುಡಿದವರ ಧ್ವನಿಯಾಗಿ ನಿಲ್ಲಿರೋ, ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಕತ್ತಲಲ್ಲಿ ಕಾಣದಂತೆ ಕಮರಿದವರ, ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಕತ್ತಲಲ್ಲಿ ಕಾಣದಂತೆ ಕಮರಿದವರ, ದಾರಿದೀಪವಾಗಿ ನೀವು ನಿಲ್ಲಿರೋ, ಹೋರಾಟದ ಹಾದಿ ನೀವು ಹಿಡೀರೋ, ಹೋರಾಟದ ಹಾದಿ ನೀವು ಹಿಡೀರೋ, ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ. ಚೆನ್ನಾಗಿ ಆಡಿದ್ರಿ, ಒಂದು ಮಂತ್ರ ಮುಗ್ಧ ಆಗಿಬಿಟ್ಟಿದ್ದೀವಿ ನಾವು. ಧನ್ಯವಾದ ಸರ್. ಏನು ತಾವು ಈ ಹಾಡನ್ನು ಹಾಡಿದ್ರಲ್ಲ, ರಚನೆ ಕೂಡ ತಮ್ಮದೇನಾ? ಸರ್, ನಮ್ಮ ಒಬ್ಬ ರೈತ ಸಂಘಟನೆಕಾರದ ಅಪ್ನಾ ದೇಶ್ ಅಂತೇಳಿ ಒಂದು ಇದರಿಂದ ಅವರು ಬಾಬು ಮುಂಡ್ರಿಗೆ ಅಂತೇಳಿ ಅವರು ನಮ್ಮ ಸ್ನೇಹಿತರು, ಅವರು ರಚನೆ. ಆದರೆ ಇದಕ್ಕೆ ಧಾಟಿ ಅದು ಹಚ್ಚಿದೆ ಸರ್ ನಾನು, ಹೀಗಾಗಿ ಅದು ಹಾಡಿದ್ದು ಒಮ್ಮ ರೈತರು ಕೇಳಿದ್ದು ಪದೇ ಪದೇ ಹಾಡಿಸ್ತಾ ಇರ್ತಾರೆ ಮೂಲವರದ್ದು, ನೀವು ಪದ ಹಾಡಲೇಬೇಕಂದಾಗ ಅದು ಹಾಡಬೇಕಾಗ್ತದೆ ಸರ್. ಧನ್ಯವಾದಗಳು ಸರ್. ಈಗ ಸಾಕಷ್ಟು ಮಾಹಿತಿ ಹೇಳಿದ್ರಿ ತಮ್ಮ ತೋಟದ ಕುರಿತು, ಅದು ಇನ್ನು ತಮ್ಮ ಕುಟುಂಬದ ಪರಿಚಯ ಎಷ್ಟು ಮಾಡಿಕೊಡ್ರಲ್ಲ, ತಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ? ಸರ್, ನಮ್ಮ ಮನೆಯಲ್ಲಿ ನಾವು ಇಬ್ಬರು ಅಣ್ಣತಮ್ಮರು, ಐದು ಮಂದಿ ಅಕ್ಕತಂಗಿಯರದಾರ ಸರ್. ಅದಕ್ಕೆ ನನಗೆ ಐದು ಮಕ್ಕಳಿವೆ ಸರ್. ನನಗೆ ಮೂರು ಗಂಡು ಮತ್ತು ಎರಡು ಹೆಣ್ಣು. ನಮ್ಮ ತಾಯಿ ತಂದರು ಅವರ ವಯಸ್ಸಿಗ ಕನಿಷ್ಠ 80 ವರ್ಷ ಆದ್ರೂ ಅವರು, ನಮ್ಮ ತಂದೆಯವರು ಕೂಡ ಒಬ್ಬ ಆಧ್ಯಾತ್ಮಿಕ ಜೀವಿ ಇರೋದ್ರಿಂದ ಅವರ ಸಂಸ್ಕಾರವನ್ನೇ ಬೆಳೆದು ಈ ನಮ್ಮ ರೈತಾಪಿ ಜೀವನದಲ್ಲಿ ನಮಗೊಂದು ಸಂತೋಷ ತಂದುಕೊಟ್ಟ ಸರ್. ನಾವು ಯಾವಾಗಲೂ ಊರಿನಲ್ಲಿ ಒಂದು ಸತ್ಸಂಗ ಅಂತ ಹೇಳಿ ಮಾಡ್ತಾ ಇರ್ತೀವಿ ಸರ್. ಅದರಲ್ಲಿ ಯಾವಾಗಲೂ ಅಂದರೆ ಈ ನಮ್ಮ ಆಧ್ಯಾತ್ಮಿಕ ಅಂದರೆ ರೈತರು ಆಧ್ಯಾತ್ಮಿಕ ಜೀವಿಗಳಾಗಿ ಬದುಕಬೇಕು, ರೈತರ ಮಕ್ಕಳೆಲ್ಲ ರೈತರಾಗಿ ಉಳಿಬೇಕಾದ್ರೆ ನಮ್ಮ ಈ ಸಂಸ್ಕಾರ ನಾವು ಮುಂದುವರೆಸಿಕೊಂಡೇ ಹೋಗಬೇಕು. ನಮ್ಮ ದೇಶದ ಪದ್ಧತಿ ಅಂದರೆ ಕೃಷಿ ಆಧಾರಿತ ನಮ್ಮ ಜೀವನ ನಾವು ನೆಮ್ಮದಿಯಿಂದ ಬದುಕಬೇಕು. ಅದರಂತೆ ಸರ್, ನಮ್ಮ ಅಂದರೆ ಯಾವಾಗಲೂ ನಮಗೆ ಈಗ ನೆನಪಿಗೆ ಬಂದ ಅಂತ ಹೇಳ್ತಾ ಇದ್ದೀನಿ, ನಮ್ಮ ಸಿದ್ದೇಶ್ವರ ಅಪ್ಪ ಅವರೇನು ಹೇಳ್ತಿರ್ತಾರೆ, ನೀವು ನಿಮ್ಮ ಪಾಲಿಗೆ ಒಂದೇ ಒಂದು ಎಕರೆ ಹೊಲ ಇದೆ ಅಂತ ತಿಳ್ಕೊಂಡ್ರೆ ನಿಮ್ಮಷ್ಟು ಅಂದ್ರೆ ಶ್ರೀಮಂತರೇ ಈ ದೇಶದಲ್ಲಿ ಯಾರು ಇಲ್ಲ ಅಂತ ತಿಳ್ಕೋರಿ. ಯಾಕಂದ್ರೆ ಭಗವಂತ ಸಾಕಷ್ಟು ಅದರಲ್ಲಿ ಅಂದ್ರೆ ಸಂಪತ್ತಿನ ಭಂಡಾರ ಇಟ್ಟಾನ. ಅಷ್ಟೇ ಭಕ್ತಿಯಿಂದ ಭೂಮಿ ಮೇಲೆ ಭಕ್ತಿ ಇಟ್ಟು ದುಡೀರಿ, ಶ್ರಮಿಕರಾಗ್ರಿ. ಅಂದ್ರೆ ಏನದ ಬೆವರು ಸುರಿಸಿ ಅನ್ನೋದ ಭೂಮಿ ತಾಯಿ ಮೇಲೆ ಭಕ್ತಿ ಇದ್ದು ನೀವು ದುಡಿದಾಗ ಅದು ನಿಮಗೆ ಯಶಸ್ಸು ಆಗೇ ಆಗ್ತದೆ ಅಂತ ಹೇಳಿ ಅವರ ತತ್ವ ಪ್ರಕಾರ ನಾವು ದುಡ್ದು ಏನದ ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವತಃ ಏನದ ಶ್ರಮ ವಹಿಸ್ತೇವೆ ಸರ್ ಹೊಲದಾಗ ನಮ್ಮ ಶ್ರೀಮತಿಯವರ ಜೊತೆಗೆ. ಆದ ಕಾರಣ ನಾವು ಏನ ನಮ್ಮ ಮುಂದೆ ನಡೆದು ನಮ್ಮ ಮಕ್ಕಳಿಗೂ ಕೂಡ ನಾವು ಎಷ್ಟು ವಿದ್ಯೆ ಅವ್ರಿಗೆ ನಾವು ಕಲಿಸಿದ್ರು ಅವರಿಗೆ ಈ ರೈತಾಪಿ ಕುಲದ ಏನ ಮೂಲ ಮಂತ್ರ ಇದೆ ಅಲ್ಲ, ಇದು ಕಲಿಸಿ ನಮ್ಮ ಮಕ್ಕಳು ಕೂಡ ರೈತರಾಗಿ ಬದುಕಬೇಕನ್ನೋ ನಮ್ಮ ಆಶಾ ಸರ. ಆದ್ರೆ ಅಂದ್ರೆ ಯಾವ ಸರ್ಕಾರ ಅಧಿಕಾರಿಗಳಾಗಬಾರ್ದು, ಎಷ್ಟೇ ಅವರು ಗ್ರಾಜ್ಯುಯೇಟ್ ಆದರೂ ಕೂಡ ನಮ್ಮ ಕೃಷಿಯನ್ನು ಬಿಟ್ಟು ಹೋಗಬಾರ್ದನ್ನ ಒಂದು ಸಿದ್ಧಾಂತ ನಮ್ದು ಸರ್. ನಮ್ಮ ಮಕ್ಕಳು ಕೂಡ ನಾವು ಈ ಕೃಷಿಯ ಮೇಲೆ ಆಧಾರಿತ ಏನ ಬದುಕಲಿ ಅನ್ನೋ ಒಂದು ಸಿದ್ಧಾಂತ ಅವರಿಗೆ ನಾವು ಹೇಳಕತ್ತೀವಿ ಸರ್. ಒಳ್ಳೆಯದು. ಇನ್ನು ತಾವು ತಂದೆ ತಾಯಿದು ಹೆಸರು ಹೇಳಿಲ್ಲ, ಆಮೇಲೆ ತಮ್ಮ ಶ್ರೀಮತಿಯವರು ಅಂದ್ರಿ, ಅವ್ರ ಪರಿಚಯ ಮಾಡಿಕೊಳ್ರಿ, ಆಮೇಲೆ ತಮ್ಮ ಸಹೋದರನ ಪರಿಚಯ ಮಾಡಿಕೊಳ್ರಿ. ಸರ್, ನಮ್ಮ ತಂದೆ ಮೂಲ ಅಥವಾ ನಮ್ಮ ತಂದೆಯವರು ರಂಜಾನ್ ಸಾಬ್ ಮೆಹಬೂಬ್ ಸಾಬ್ ಮುಲ್ಲಾ ಅಂಥೇಳಿ. ತಾಯಿ ರೀ? ತಾಯಿಯವ್ರ ಹೆಸರು ಗುಡುಮಾ ಅಂದ್ರೆ ರಂಜಾನ್ ಸಾಬ್ ಮುಲ್ಲಾ ಅಂಥೇಳಿ. ಈಗ ನಮ್ಮ ಕುಟುಂಬದಲ್ಲಿ ಸರ್ ನಮ್ಮ ಶ್ರೀಮತಿಯವರ ಹೆಸರು ಸಾಲಿಹಾ ನಬಿಲಾಲ್ ಮುಲ್ಲಾ ಅಂಥೇಳಿ. ಈಗ ಅವರು ಸಾಕಷ್ಟು ಗ್ರಾಜ್ಯುಯೇಟ್ ಅದಾರ ಸರ್, BA BCOM ಅವ್ರ ಇದು ಆಗಿದೆ ಶಿಕ್ಷಣ. ಆದರೂ ಕೂಡ ಅವರು ನಮ್ಮ ಜೊತೆ ಕೂಡ ಏನದ ಸಾಕಷ್ಟು ನಮ್ಮ ಹೊಲದಲ್ಲಿ ಅವರು ನಮ್ಮ ಸಹಕಾರ ಜೊತೆಗೆ ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡ್ತಾರೆ. ಅಂದ್ರೆ ಈಗಿನ ಇದ್ರ ಪ್ರಕಾರ ಹೇಳ್ಬೇಕಾದ್ರೆ ನಾವು ಈ ಹೋರಾಟ ಅಥವಾ ಈ ನಮ್ಮ ರೈತರ ಸಂಘಟನೆಯಿಂದ ನಮ್ಗೆ ಸಮಾಜದ ಜವಾಬ್ದಾರಿಗಳು ನಮ್ಮ ಮೇಲೆ ಇರೋದ್ರಿಂದ ನಾವು ಹೆಚ್ಚಾನೆಚ್ಚ ಹೊರಗೆ ಸಮಯಗಳಿದ್ರಿಂದ ನಮ್ಮ ಶ್ರೀಮತಿಯವರು ಕೂಡ ಅವರು ನಮ್ಗೆ ಹೆಲ್ಪ್ ಮಾಡಿ ಕೃಷಿಯ ಇದರಲ್ಲಿ ಏನದ ಅವ್ರು ನಮ್ಗೆ ಬಹಳ ಸಹಕಾರ ಕೊಡ್ತಾರೆ. ಅದರಿಂದ ಸಾಕಷ್ಟು ನಮ್ಮ ಇದ್ರಾಗ ಏನದ ರೈತರಿಗೆ ಶ್ರೀಮತಿಯವರದೇ ಅಂದ್ರೆ ನಮ್ಮ ಮಹಿಳೆಯರದೇ ಪಾತ್ರ ಕೃಷಿಯಲ್ಲಿ ಹೆಚ್ಚಿರುವುದರಿಂದ ಅವರು ಎಷ್ಟು ವಿದ್ಯಾವಂತರಿದ್ರು ಕೂಡ ಅವರು ಈ ಕೃಷಿಯಲ್ಲಿ ಆಸಕ್ತಿ ಉಳ್ಳವರದಾರ, ಮತ್ತೆ ಅಷ್ಟೇ ಆಸಕ್ತಿಯಿಂದ ಶ್ರಮ ವಹಿಸ್ತಾರ. ಅದಕ್ಕಲ್ಲಿ ನಮ್ಗೆ ಎರಡನೇ ಹೆಲ್ಪ್ ಏನಂದ್ರೆ ಪಾತ್ರ ಮಹಿಳೆಯರದೇ ಆಗಿರುವುದರಿಂದ ಅವರಿಗೂ ಕೂಡ ಏನದ ನಮ್ಮ ಈ ಕೃಷಿಯಲ್ಲಿ ಏನಿದೆ ಈಗಾಗ ನಾವು ಹೆಚ್ಚಾನೆಚ್ಚು ಅವರಿಗೆ ಇದು ಕೂತಿರ್ತೀವಿ, ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಬರ್ತಿರ್ತಾರೆ. ಆದ್ರಿಂದ ಹೆಚ್ಚು ಏನದ ಸರ್ ಕೃಷಿಯಲ್ಲೇ ಅವರು ನಮ್ಗೆ ಹೆಲ್ಪ್ ಮಾಡ್ತಿರ್ತಾರೆ ಸರ್. ಮತ್ತೆ ತಮ್ಮ ಸಹೋದರನ ಪರಿಚಯ? ನಮ್ಮ ಸಹೋದರು ಅಬ್ದುಲ್ ಗನಿ ರಂಜಾನ್ ಸಾಬ್ ಮುಲ್ಲಾ ಅಂತೇಳಿ. ಅವರೇನು ಅಷ್ಟು ಕೃಷಿ ಮೇಲೆ ಇದು ಇಲ್ಲ ಸರ್, ಅವಲಂಬನೆ ಇಲ್ಲ. ಅವರು ಇಲ್ಲೇ ನಮ್ಮಲ್ಲಿ ಒಂದು ಜಮಖಂಡಿ ಶುಗರ್ಸ್ ಅಂತ ಹೇಳಿ ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಇಲ್ಲ, ಮತ್ತವರೇನು ಮಾಡ್ತಾ ಇಲ್ಲ, ಅವ್ರ ಪರವಾಗಿ ಆರಾಮದಾರ. ಒಳ್ಳೆಯದು. ಇನ್ನು ರೈತ ಬಾಂಧವರಿಗೆ ಇನ್ನು ಜಮೀನಿದ್ದು ನಾವು ಬೇರೆ ಕಡೆ ಮುಖ ಮಾಡ್ತಕ್ಕಂಥ ಯುವ ರೈತರಿಗೆ ತಾವೇನು ಹೇಳಬಯಸ್ತೀರಿ? ಸರ್, ರೈತರಿಗೆ ನಮ್ಮ ಸಂದೇಶ, ನನ್ನ ಸಂದೇಶ ಏನಪ್ಪ ಅಂತಂದ್ರೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೇಳೋದು, ಎಲ್ಲರೂ ನೈಸರ್ಗಿಕ ಅಂದ್ರೆ ಸಾವಯವ ಕೃಷಿಯನ್ನೇ ಅಳವಡಿಸ್ಕೋರಿ, ರಾಸಾಯನಿಕನ್ನ ಬಳಸಬೇಡ್ರಿ. ಹೆಚ್ಚಿನ ರಾಸಾಯನಿಕಗಳು ಬಳಸೋದ್ರಿಂದ ನಮ್ಮ ಭೂಮಿ ಬಂಜರವಾಗುತ್ತಿದೆ. ಅಂದ್ರೆ ನಾವು ಮನುಷ್ಯನಾಗಿ ಹುಟ್ಟಿದ ಬಳಿಕ ಮುಂದೆ ಮುಂಬರುವ ಜನಾಂಗಕ್ಕೆ ನಮ್ಮ ಅಂದ್ರ ಕೊಡುಗೆ ಏನಪ್ಪಾ ಅಂತಂದ್ರೆ ಅದು ನಿಜವಾದ ನಮ್ಮ ಕೊಡುಗೆ. ವಿಷಮುಕ್ತ ಭೂಮಿಯನ್ನು ನಾವು ಬಿಟ್ಟು ಹೋಗಬೇಕಾಗ್ತದ. ಇಲ್ಲಂದ್ರ ಈ ವಿಷಕಾರಿ ಇದರಿಂದ ಪದಾರ್ಥಗಳಿಂದ ಈಗ ನಮ್ಮ ಆಯುಷ್ಯವೂ ಕೂಡ ಕಡಿಮೆ ಆಗ್ತಾ ಇದೆ, ಮತ್ತು ಭೂಮಿ ತಾಯಿಯು ಕೂಡ ಅಂದ್ರೆ ಒಂದು ಇದು ಇದೆ ಸರ್. ನಮ್ಮ ರೈತ ಹೋರಾಟಗಾರರು ಮತ್ತು ನಮ್ಮ ಗುರುಗಳು ಅನ್ಬಹುದು, ನಮ್ಮ ಎಸ್ ಟಿ ಪಾಟೀಲ್ ಅಂತವ್ರದಾರ, ಅವರ ಸಿದ್ಧಾಂತ ಪ್ರಕಾರ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಅಂದ್ರೇನು, ಮನುಷ್ಯ ಸತ್ತರೆ ಭೂಮಿಯಲ್ಲಿ ಹುಗುಳಬಹುದು, ಆದ್ರೆ ಮನುಷ್ಯ ಅಂದ್ರೆ ಈ ಭೂಮಿನೇ ಸತ್ತು ಹೋದಾಗ ಎಲ್ಲಿ ಹುಗುಳಬೇಕ ಸಾಧ್ಯದ ಹೇಳಿ. ಅಂದ್ರೆ ನಾವು ರೈತರು ನಮ್ಮ ಸ್ವ ಇದು ಬಳಸಿ ನಾವು ಬಹಳಷ್ಟು ನೀರಿನ ಸದುಪಯೋಗ ತಗೊಳ್ಳದೆ ದುರ್ಬಳಕೆ ಮಾಡಿ ರಾಸಾಯನಿಕ ಸಾಕಷ್ಟು ಹಾಕಿ ಈ ಭೂಮಿಯನ್ನೇ ಬಂಜರವಾಗಿ ಮಾಡ್ತಾ ಇದ್ದೀವಿ. ಭೂಮಿ ತಾಯಿಯೇ ಅಂದ್ ಬಂಜರಾಗಿ ಹೋದಾಗ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಬದುಕು ಕಷ್ಟ. ಆ ರೀತಿ ಏನಿದೆ ಅಲ್ಲ, ರೈತರಿಗೆ ನನ್ನ ಸಂದೇಶ, ಎಲ್ಲರೂ ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೋರಿ. ಆ ಸೃಷ್ಟಿಯ ನಿಯಮ ಏನಿದೆಯಲ್ಲ ಅದು ಮರಿಬೇಡ್ರಿ. ಆದ್ರಿಂದ ತಾವು ನೈಸರ್ಗಿಕ ಕೃಷಿ ಅಂದ್ರೆ ಕೃಷಿಯ ಜೊತೆ ತಾವು ಕೂಡ ತಮ್ಮ ಮಕ್ಕಳಿಗೆ ಕೃಷಿಯ ಜ್ಞಾನ ಕೊಡಿಸ್ರಿ. ಅಂದ್ರೆ ನಿಮ್ಮ ಮಕ್ಕಳು ಅಂದ್ರೆ ಇದು ಆಗಲಾರ್ದೇನೆ ದುಶ್ಚಟಗಳಿಗೆ ದಾಸರಾಗಿ ಅವರು ವ್ಯಸನಿಗಳಾಗಿ ಇವತ್ತಿನ ದಿನ ಬಹಳಷ್ಟು ಯುವಕರು ಅಡ್ಡಾಡ್ತಾ ಇದ್ದಾರೆ. ಅದರಿಂದ ಸಮಾಜಗಳ ಮೇಲೆ ಕೂಡ ಅದೊಂದು ದುಷ್ಪರಿಣಾಮ ಬೀರ್ತಾ ಇದೆ. ಹಿಂಗಾಗಿ ನಿಮ್ಮ ಕೃಷಿಯಾದ ಜೀವನದ ಜೊತೆ ಜೊತೆಯಲ್ಲಿನದ ಸಮಾಜ ಸೇವಕರು ಕೂಡ ಆಗ್ರಿ. ಮತ್ತು ಈ ವಿಷಮುಕ್ತ ಆಹಾರ ನಾವು ಬೆಳೆಯುವುದಲ್ಲದೇ ವ್ಯಸನ ಮುಕ್ತ ಸಮಾಜಗಳನ್ನು ನಿರ್ಮಾಣ ಮಾಡೋಣ ಎಲ್ಲರೂ ಕೂಡಿ. ಇದರಲ್ಲಿ ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟೆನದ ನಮಗೆ ಸಹಕಾರ ಕೊಡ್ರಿ. ಎಲ್ಲರೂ ಕೂಡಿ ಅನ್ನದ ಒಂದು ಸ್ವಾವಲಂಬಿ ರೈತ ಸಂಪನ್ನ ಗ್ರಾಮ ಸಮರ್ಥ ಭಾರತ ಎಂದಾಗೆ ಗ್ರಾಮಗಳು ಮೊದಲ ಏನದ ಸಂಪನ್ನ ಆದಾಗ ಅದು ಭಾರತ ಸಮರ್ಥ ಆಗ್ತದ. ಈ ಸಂದೇಶದಲ್ಲಿ ಈ ಸಿದ್ಧಾಂತಕ್ಕೆ ಎಲ್ಲರೂ ನಮಗೆ ಕೈ ಕೊಡ್ತಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತೇನದ ನನ್ನ ಇದೇ ಒಂದು ಸಂದೇಶ ಸರ್. ಈಗ ತಾವು ವಿಷಮುಕ್ತ ಆಹಾರ ಒದಗಿಸುವ ಕುರಿತು ನಾನು ತೋಟ ಮಾಡ್ತಾ ಇದ್ದೀನಿ ನೈಸರ್ಗಿಕವಾಗಿ ಅಂತ ಹೇಳಿದ್ರಿ, ಮತ್ತು ತಮ್ಮ ಒಂದು ನೈಸರ್ಗಿಕ ತೋಟ ನೋಡಬೇಕು ಅಂತ ಕೇಳಿದ್ರಿಗೆ ಅನಿಸಿದ್ರೆ, ಮತ್ತು ಒಂದು ವ್ಯಸನ ಮುಕ್ತ ಸಂಘವನ್ನು ಭೇಟಿ ಮಾಡಬೇಕು ಅಂತ ಅನಿಸಿದ್ರೆ ತಮ್ಮನ್ನು ಎಲ್ಲಿ ಬಂದು ಭೇಟಿ ಆಗ್ಬೇಕ್ರಿ? ಸರ್ ನನ್ನ ಅಂದ್ರೆ ವಿಳಾಸ ತಮ್ಗೆ ಹೇಳ್ಬೇಕಾದ್ರೆ ನಾನಂತೂ ಪ್ರಾಪರ್ ನಾದ್ದಾಗೆ ಇರ್ತೀನಿ ಸರ್. ಇರುವುದು ನಮ್ಮ ವಸತಿ ಊರಿನಲ್ಲೇ. ಅಂದ್ರೆ ಯಾವಾಗಲೂ ನೀವು ಎನಿ ಟೈಮ್ ಬಂದರು ಸರ್ ನಾನು ನಿಮಗೆ ಸಿಗ್ತೀನಿ. ನನ್ನ ವಿಳಾಸ ನಾದ್ ಕೇಡಿ ಸರ್, ಮತ್ತು ನನ್ನ ಫೋನ್ ನಂಬರ್ 9900762514. ದೂರವಾಣಿ ಸಂಖ್ಯೆಯನ್ನು ಹೇಳ್ರಿ. 9900762514. ಧನ್ಯವಾದ. ತಮ್ಮ ಒಂದು ಕೃಷಿಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಲಿ, ಮತ್ತು ಏನು ವ್ಯಸನ ಮುಕ್ತ ಸಮಾಜವನ್ನು ಮಾಡಲಿಕ್ಕೆ ತಾವು ಹೊಂಟಿದ್ದೀರಿ, ತಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿ, ಮತ್ತು ತಮ್ಮಿಂದ ಇನ್ನೂ ಸಮಾಜಕ್ಕೆ ಸಾಕಷ್ಟು ಸೇವೆಗಳು ಸಿಗಲಿ ಅಂತ ಹೇಳ್ತಾ, ತಮಗೂ ಕೂಡ ಇನ್ನೂ ಉತ್ತರೋತ್ತರವಾಗಿ ತಾವು ಕೂಡ ಬೆಳೀಲಿ ಅಂತ ಹೇಳ್ತಾ ಇಂದಿನ ಸಂದರ್ಶನವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು, ಮತ್ತು ಇದುವರೆಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ಎಲ್ಲರಿಗೂ, ತಮಗೂ ಧನ್ಯವಾದ ಸರ್. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಇಂಡಿ ತಾಲೂಕು ನಾದ್ ಕೇಡಿ ಗ್ರಾಮದ ಕೃಷಿ ಅನುಭವಿ ಮೈಬೂಬ್ ಸಾಬ್ ಆರ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು RS ಚಾಂದ್ಕೌಟೆ. ಇದೇ ಬುಧವಾರ ಸಾಯಂಕಾಲ 7 ಗಂಟೆಗೆ BLD ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುವ ತಜ್ಞರು. ನಮಸ್ಕಾರ, ನಾನು ಡಾಕ್ಟರ್ ಕಲ್ಯಾಣ್ ಶೆಟ್ಟರ್, BLD ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಚಿಕ್ಕ ಮಕ್ಕಳ ತಜ್ಞ ಹಾಗೂ ವಿಭಾಗ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿದ್ದೇನೆ. ಬರುವ ಬುಧವಾರ BLD ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ರೋಗ ನಿರೋಧಕ ತಿಂಗಳು ಈ ವಿಷಯ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ. BLD ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2703400 ಹಾಗೂ 2703550. ವಿಜಯಪುರ ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಾದ STD ಕೋಡ್ ಸಂಖ್ಯೆ 08352. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011.